ಆದರೆ ಕೆಲವು ಕಂಪನಿಗಳ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ. ಆದರೆ ಚಾಕ್ಲೇಟಿಗೂ ಕ್ಯಾಂಡೀಸಿಗೂ ಟೋಫಿಗೂ ಬಹಳ ವ್ಯತ್ಯಾಸ ಇರ್ತದೆ. ಯಾವುದು ಬಾಯಿಯಲ್ಲಿ ಇಟ್ಟ ನಂತರ ಕರಗ್ತದೋ ಅದಕ್ಕೆ ಮಾತ್ರ ನಾವು ಚಾಕ್ಲೇಟ್ ಅಂತೀವಿ. ಅದರಲ್ಲೂ ಕೆಲವೊಂದು ಸಿಲ್ಕ್ ಚಾಕ್ಲೇಟ್ ಅಂತ ಬರ್ತದೆ. ಅದರಲ್ಲಿ ಇನ್ನೂ ಉತ್ತಮ ಕೋಕೋ ಬೀಜಗಳನ್ನ ಉಪಯೋಗ ಮಾಡಿರ್ತಾರೆ. ಅಂದ್ರೆ ಕೋಕೋ ಬೀಜನೇ ಉಪಯೋಗ ಆಗಿರ್ತದ ಅಂತ ಹೇಳಿ ಒಂದು ಪ್ರಶ್ನೆ ಬರ್ತದೆ. ಕೋಕೋ ಬೀಜ ಉಪಯೋಗ ಮಾಡುವುದಿಲ್ಲ. ಆಕ್ಚುಲಿ ಕೋಕೋದ ಒಂದು ಬೆಣ್ಣೆ ಉಪಯೋಗ ಮಾಡಿ ಈ ಒಂದು ಚಾಕ್ಲೇಟ್ಗಳನ್ನ ತಯಾರು ಮಾಡ್ತಾರೆ. ಕೋಕೋ ಬೆಣ್ಣೆ ಇದರಲ್ಲಿ ಪ್ರಮುಖವಾದ ಭಾಗ, ಅಂದ್ರೆ ಉಪಯುಕ್ತ ಭಾಗ. ಈ ಬೆಣ್ಣೆಯನ್ನ ತೆಗೆದು ಚಾಕ್ಲೇಟ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ತಾವು ಮಾರುಕಟ್ಟೆಯಲ್ಲೂ ಕೂಡ ನೋಡಿರ್ತೀರಾ, ಹಲವಾರು ಕಾಸ್ಮೆಟಿಕ್ಗಳು, ಫೇಸ್ ಕ್ರೀಮ್ಸ್ ಆಗಿರಬಹುದು, ಲಿಪ್ಸ್ಟಿಕ್ಸ್ ಆಗಿರಬಹುದು, ಇಂಥ ಹಲವಾರು ಕಾಸ್ಮೆಟಿಕ್ಗಳಲ್ಲಿ, ಸೌಂದರ್ಯವರ್ಧಕಗಳಲ್ಲಿ ಕೋಕೋ ಬಟರ್ ಯುಕ್ತ ಅಂತ ಇರ್ತದೆ, ಅಥವಾ ಕೋಕೋ ಬಟರ್ ಕಾಸ್ಮೆಟಿಕ್ಸ್ ಇರ್ತದೆ. ಯಾಕೆ ಈ ಕೋಕೋ ಬಟರ್ ಅನ್ನೇ ಯೂಸ್ ಮಾಡ್ತಾರೆ? ಕೋಕೋ ಬಟರ್ ಅಂದ್ರೆ ಕೋಕೋ ಬೆಣ್ಣೆ, ಇದನ್ನೇ ಯಾಕೆ ಯೂಸ್ ಮಾಡ್ತಾರೆ? ಬೇರೆ ಆಕಳ ಬೆಣ್ಣೆನೋ ಅಥವಾ ಎಮ್ಮೆ ಬೆಣ್ಣೆನೋ ಯಾಕೆ ಯೂಸ್ ಮಾಡೋದಿಲ್ಲ ಅಂತಂದ್ರೆ, ಯಾವುದು ಮನುಷ್ಯನ ಒಂದು ಬಾಡಿ ಟೆಂಪರೇಚರ್ಗೆ, ಉಷ್ಣತೆಗೆ ಕರಗುತ್ತದೋ ಆ ಬೆಣ್ಣೆ ಮಾತ್ರ ಉಪಯೋಗ ಮಾಡಿದಾಗ ಅತ್ಯುತ್ತಮ ಚಾಕ್ಲೇಟ್ ಅನ್ನ ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಪಂಚದಲ್ಲಿ ಮನುಷ್ಯನ ಶರೀರದ ತಾಪಮಾನಕ್ಕೆ ಕರಗುವಂತ ಏಕೈಕ ಬೆಣ್ಣೆ ಅಂದ್ರೆ ಅದು ಕೋಕೋ ಬೆಣ್ಣೆ. ಅದಕ್ಕಾಗಿ ಕೋಕೋಗೆ ಪರ್ಯಾಯವಾಗಿ ಚಾಕ್ಲೇಟ್ ತಯಾರು ಮಾಡಲಿಕ್ಕೆ ಬೇರೆ ಇನ್ನಾವುದನ್ನು ಕೂಡ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಆ ಒಂದು ಕಾರಣಕ್ಕಾಗಿ ಮಾತ್ರ ಕೋಕೋ ಬೆಣ್ಣೆ ಇಂದ ತಯಾರು ಮಾಡಿದ ಚಾಕ್ಲೇಟ್ ಅತ್ಯುತ್ತಮವಾಗಿರುತ್ತದೆ. ನಮ್ಮ ದೇಶದಲ್ಲಿ ಅಷ್ಟಾಗಿ ಚಾಕ್ಲೇಟ್ಗಳ ಮೇಲೆ ಅವಲಂಬನೆ ಕಡಿಮೆ. ಆದರೆ ಬೇರೆ ಬೇರೆ ಈಗ ಐರೋಪ್ಯ ರಾಷ್ಟ್ರಗಳು, ಅಮೆರಿಕ ದೇಶಗಳಲ್ಲಿ ಚಾಕ್ಲೇಟ್ ಪ್ರಮುಖವಾದ ಅವರಿಗೆ ಒಂದು ಸಿಹಿ ಪದಾರ್ಥ ಅಂತ ಹೇಳಬಹುದು. ಕೇವಲ ಚಾಕ್ಲೇಟ್ ಅಷ್ಟೇ ಅಲ್ಲದೆ ಕೋಕೋದಲ್ಲಿ ಹಲವಾರು ರೀತಿಯ ಕನ್ಫೆಕ್ಷನರಿಗಳನ್ನ, ಬೇಕರಿ ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಹಾಟ್ ಕೋಕೋ ಆಗಿರಬಹುದು, ಕೋಲ್ಡ್ ಕೋಕೋ ಚಾಕ್ಲೇಟ್ಸ್ ಆಗಿರಬಹುದು, ಈ ರೀತಿ ಹಲವಾರು ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಆಮೇಲೆ ಮೂಲತಃ ಈ ಬೆಳೆ ಏನಿದೆ ನಮ್ಮ ದೇಶದ್ದಲ್ಲ, ಇದು ಅಮೆಜಾನ್ ರಿವರ್ ಬೆಸಿನ್ ಅಂತ ಹೇಳ್ತೇವೆ, ಅಮೆರಿಕದ ಅಮೆಜಾನ್ ನದಿಯ ಭಾಗದ ಬೆಳೆ, ಮೂಲತಃ ಅಲ್ಲಿ ಉಗಮ ಆಗಿದ್ದು. ನಂತರ ಈ ಬೆಳೆ ಆಫ್ರಿಕಾ ಖಂಡದಲ್ಲಿ ಹೆಚ್ಚಿನ ಒಂದು ಪ್ರಚಲಿತಿಯನ್ನು ಪಡೆದು ಅಲ್ಲಿ ಹೆಚ್ಚಿನ ಒಂದು ವಿಸ್ತಾರವನ್ನ ಹೊಂದಿದೆ. ಅಲ್ಲಿ ಹೆಚ್ಚು ಬೆಳೀತಾರೆ ಇದನ್ನ. ಮೂಲತಃ ಅಮೆರಿಕ ಆಗಿದ್ರು ಕೂಡ ಹೆಚ್ಚು ಬೆಳೀತಾ ಇರೋದು ಆಫ್ರಿಕಾದಲ್ಲಿ. ಆಮೇಲೆ ಇದರ ಹೆಚ್ಚು ಬಳಕೆ ಇರೋದು ಅಭಿವೃದ್ಧಿಶೀಲ ರಾಷ್ಟ್ರಗಳಾದ ಯುರೋಪ್ ದೇಶಗಳು. ಅದು ಅಲ್ಲದೆ ಆಫ್ರಿಕಾದ ಘಾನಾ, ನೈಜೀರಿಯಾ, ಐವರಿ ಕೋಸ್ಟ್, ಬ್ರೆಜಿಲ್, ಕೆಮರೂನ್, ಇಂಡೋನೇಷ್ಯಾ, ಈ ದೇಶಗಳು ಅಲ್ಲದೇನೆ ನಮ್ಮ ಈ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂತ ಏನ್ ಹೇಳ್ತೇವೆ, ಇಂಡೋನೇಷ್ಯಾ, ಮಲೇಷಿಯಾ, ಪಪುನ್ಯೂಗಿನಿಯಾ, ಶ್ರೀಲಂಕಾ ಮತ್ತು ಭಾರತದಲ್ಲೂ ಕೂಡ ಈ ಬೆಳೆಯನ್ನ ನಾವು ಲಾಭದಾಯಕವಾಗಿ ಬೆಳೀಬಹುದು. ಈ ಬೆಳೆಯನ್ನ ಪ್ರಮುಖವಾಗಿ 1960ರಲ್ಲಿ ನಮ್ಮ ದೇಶಕ್ಕೆ ಪರಿಚಯಿಸಲಾಯಿತು. ಅದು ಕ್ಯಾಂಪ್ಕೋ ಮೂಲಕ ಈ ಬೆಳೆಯನ್ನ ಕೇರಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅಂದ್ರೆ ಕಾಸರಗೋಡು ಮತ್ತು ಆಗಿನ ದಕ್ಷಿಣ ಕನ್ನಡ, ಮಂಗಳೂರು ಉಡುಪಿ ಜಿಲ್ಲೆಗಳಲ್ಲಿ ಇದನ್ನ ಪರಿಚಯಿಸಲಾಯಿತು. ಮತ್ತೆ ಇದಕ್ಕೆ ಒಂದು ಉತ್ತಮವಾದ ದೊಡ್ಡ ಪ್ರಮಾಣದ ಬೇಡಿಕೆ ಕೂಡ ಇತ್ತು. 1980ರಲ್ಲಿ ಅತ್ಯುತ್ತಮ ಬೇಡಿಕೆ ಇತ್ತು, ಆಗಲೇ ಉತ್ತಮ ಧಾರಣೆ ಇತ್ತು. ನಂತರ ಇದನ್ನ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆಯಾಗಿ, ಅಂದ್ರೆ ಇಂಟರ್ ಕ್ರಾಪ್ ಆಗಿ ಬೆಳೆಯಲಿಕ್ಕೆ ಇದನ್ನ ಪ್ರಚೋದನೆ ಅಥವಾ ಪ್ರೋತ್ಸಾಹ ನೀಡಲಾಯಿತು. ಇದು ಅಲ್ಲದೆ ಈ ಬೆಳೆಯನ್ನ ನಾವು ಅಂತರ ಬೆಳೆಯಾಗಿ ತೆಂಗು, ಅಡಕೆ ಮತ್ತು ತಾಳೆ ಬೆಳೆಯಲ್ಲಿ ಬೆಳೀಬಹುದು. ಇದು ಅಲ್ಲದೆ ರಬ್ಬರ್ ಅಲ್ಲಿ ಬೆಳೀಬಹುದು, ಗೋಡಂಬಿಯಲ್ಲಿ ಬೆಳೀಬಹುದು. ಆದ್ರೆ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬೆಳೆ ಹೇಗೆ ಸೂಕ್ತ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತದೆ. ನಮ್ಮ ಕೇವಲ ಬಾಗಲಕೋಟೆ ಒಂದೇ ಜಿಲ್ಲೆಯನ್ನು ತಗೊಂಡ್ರೆ ಸುಮಾರು ಒಂದು 1400 ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಬೆಳೆ ಇದೆ. ಆ 1400 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು ಒಂದು 800 ಹೆಕ್ಟೇರ್ ಪ್ರದೇಶ 5 ವರ್ಷ ಮೇಲ್ಪಟ್ಟಿದ್ದಿದೆ, 5 ವರ್ಷ ತಾಳೆ ಬೆಳೆ ಇದೆ. ಒಟ್ಟು ಈ ಒಂದು ನಾವು ತಾಳೆ ಬೆಳೆಯ ಗಮನದಲ್ಲಿ ಇಟ್ಕೊಂಡ್ರೆ ಅದರಲ್ಲಿ ಅಂತರ ಬೆಳೆಯಾಗಿ ಬೆಳೆಯಲಿಕ್ಕೆ ಸೂಕ್ತವಾದ ಬೆಳೆ ನಮ್ಮ ರೈತರಿಗೆ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೆ ಈ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ತಾಳೆಯಲ್ಲಿ ಕೋಕೋ ಬೆಳೆಯನ್ನ ಬೆಳಿಬಹುದು ಮತ್ತೆ ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಹೇಳದಾಗೆ ಕೋಕೋನ್ನ ಒಂದು ಚಾಕ್ಲೇಟ್, ಕನ್ಫೆಕ್ಷನರಿ, ಕಾಸ್ಮೆಟಿಕ್ಸ್ ಅಲ್ಲಿ ಬಳಸ್ತಾರೆ. ಇನ್ನ ಇದು ಅಲ್ಲದೆ ಏನೇನು ಉಪಯೋಗ ಆಗ್ತದೆ ಅಂತಂದ್ರೆ, ಈ ಒಂದು ಕ್ಯಾಟಲ್ ಫೀಡ್ ಅಲ್ಲೂ ಕೂಡ ಹಸ್ಕ್ ಯೂಸ್ ಆಗ್ತದೆ. ತಾಳೆ ಬೆಳೆಯಲ್ಲಿ ಇದನ್ನು ಬೆಳೆದಾಗ ಕನಿಷ್ಠ ಪಕ್ಷ ಒಂದು 5-10 ಕಿಲೋ ನಮ್ಮ ಒಣಗಿದ ಎಲೆಗಳು, ಅದಕ್ಕೆ ನಾವು ಯಾವಾಗ ಯಾವಾಗ ಈ ಟ್ರೈನಿಂಗ್ ಮತ್ತೆ ಪ್ರೂನಿಂಗ್ ಮಾಡ್ತೇವಲ್ಲ ಅಷ್ಟೊಂದು ಎಲೆ ಉದುರುತ್ತದೆ. ಆ ಒಂದು ಕಾರಣಕ್ಕೆ ನಾವು ತಾಳೆ ಬೆಳೆಯಲ್ಲಿ ಇದನ್ನು ಬೆಳೆದಾಗ ಯಾವುದೇ ಒಂದು ಸಾವಯವ ಪದಾರ್ಥ ಹಾಕೋ ಪ್ರಮೇಯ ಬರೋದಿಲ್ಲ, ಅಷ್ಟೊಂದು ಬಯೋಮಾಸ್ ಅಥವಾ ಸಾವಯವ ಪದಾರ್ಥ ಬೆಳೆಗಳಿಗೆ ಸಿಗ್ತದೆ. ಇದನ್ನ ಮಿಶ್ರ ಬೆಳೆಯಾಗಿ ಬೆಳಿಬೇಕು. ಯಾಕೆ ಬೆಳಿಬೇಕು ಮಿಶ್ರ ಬೆಳೆಯಾಗಿ ಅಂತಂದ್ರೆ, ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರು ಇರ್ತಾರೆ, ಅವರಿಗೆ ದೊಡ್ಡ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ತಾಳೆ ಬೆಳೆಯನ್ನ ನಮ್ಮ ಬಾಗಲಕೋಟೆಯಲ್ಲಿ ತಗೊಂಡ್ರೆ ಗರಿಷ್ಠವಾದ್ರೆ ಒಂದು 4 ಹೆಕ್ಟರ್ ಪ್ರದೇಶದಲ್ಲಿ ಒಬ್ಬ ರೈತ ಹಾಕಿರ್ತಾನೆ. ಕನಿಷ್ಠ ಅಂದ್ರೆ 1 ಎಕರೆ 1/2 ಎಕರೆ ತಾಳೆ ಬೆಳೆಯನ್ನು ಹಾಕಿದವರು ಇರ್ತಾರೆ. ಅವರಿಗೆ ಲಾಭದಾಯಕ ಆಗ್ಬೇಕಂತಂದ್ರೆ ಅದರಲ್ಲಿ ಏನು ಬೆಳೆ ಬೆಳಿಬೇಕು ಅಂತಂದ್ರೆ, ಈಗ ಬೇರೆ ಮಲೆನಾಡಲ್ಲಿ ಆದ್ರೆ ಅಡಿಕೆ ತೆಂಗುಗಳಲ್ಲಿ ಮಲೆನಾಡು ಕರಾವಳಿಯಲ್ಲಿ ಆದ್ರೆ ಬೇರೆ ಬೇರೆ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಮ್ಮ ಬಯಲು ಪ್ರದೇಶದಲ್ಲಿ ಎಲ್ಲಿ ನೀರಾವರಿ ಅನುಕೂಲ ಇದೆ ಅಲ್ಲಿ ತಾಳೆ ಬೆಳೆಯನ್ನ ಬೆಳೀತಿರ್ತಾರೆ. ತಾಳೆ ಬೆಳೆಗೆ ಬಿಡ್ತಕ್ಕಂತ ನೀರು ಮತ್ತೆ ಅಲ್ಲಿರುವ ನೆರಳು ಅದನ್ನೇ ಅವಲಂಬಿಸಿಕೊಂಡು ಕೋಕೋ ಬೆಳೀತದೆ. ಇದಕ್ಕೆ ಯಾವುದೇ ಹೆಚ್ಚಿನ ಒಂದು ಕಾಳಜಿ ಮಾಡೋ ಅವಶ್ಯಕತೆ ಬರುವುದಿಲ್ಲ. ಈ ತಾಳೆ ಬೆಳೆ ನೆರಳಿನಲ್ಲಿ ಬರ್ತಕ್ಕಂತ ಒಂದು ಬೆಳೆ. ಪ್ರತಿ ಒಂದು ಕೋಕೋ ಗಿಡದಿಂದ ಕನಿಷ್ಠ ಪಕ್ಷ 10-12 ಕಿಲೋಗ್ರಾಂನಷ್ಟು ತ್ಯಾಜ್ಯ ಬರ್ತದೆ. ಅಂದ್ರೆ ಡ್ರೈ ಲೀಫ್, ಸ್ಟೆಮ್ ಇದೆಲ್ಲವೂ ಸೇರಿ ಒಂದು ಗಿಡದಿಂದ 10-12 ಕಿಲೋಗ್ರಾಂನಷ್ಟು ಬರ್ತದೆ. ಮತ್ತೆ ಈಗ ಪ್ರೆಸೆಂಟ್ ಆಗಿ ಇದರದ್ದು ರೇಟ್ ನೀವು ಕೇಳಿದ್ರೆ ಗಾಬರಿ ಆಗುವಂತ ಒಂದು ಪ್ರಸಂಗ ಇದೆ. ಅಂದ್ರೆ ಈ ಫ್ರೆಶ್ ಬೀನ್ಸ್ ಅಂತ ಹೇಳ್ತೀವಿ, ಈ ಕೋಕೋ ಕಾಯಿಯನ್ನ ಒಡೆದ ನಂತರ ಬರ್ತಕ್ಕಂತ ಬೀನ್ಸ್ ಸುಮಾರು 200 ರೂಪಾಯಿ ಕೆಜಿ ಇದೆ. ಇದೇ ಒಂದು 2-3 ವರ್ಷ ಹಿಂದೆ ಬಹಳ ಕಡಿಮೆ ಇತ್ತು, ಅದು 30-40 ರೂಪಾಯಿ ಇತ್ತು. ಇವತ್ತು ಒಂದು ಉತ್ತಮ ಧಾರಣೆ ಇದೆ. ಧಾರಣೆ ಉತ್ತಮ ಆಗ್ಲಿಕ್ಕೆ ಕಾರಣ ಅಂತಂದ್ರೆ, ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ಬೆಳೆಯನ್ನ ಸ್ವಲ್ಪ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಅಥವಾ ಅವರು ಬೇರೆ ಒಂದು ಆದಾಯದ ಮೂಲವನ್ನ ಹುಡುಕೊಂಡಿರೋದ್ರಿಂದ ಅಲ್ಲಿ ಬೆಳೆ ಕಡಿಮೆ ಆಗಿದೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಬಾಗಲಕೋಟೆಯಲ್ಲಿ ಅದರಲ್ಲೂ ಕೂಡ ತಾಳೆ ಬೆಳೆದವರು ಅಥವಾ ಬೇರೆ ಬೆಳೆಗಳು ಇದ್ದು ಅದರಲ್ಲಿ ನೆರಳಿದ್ರೆ ಅಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದೊಂದು ಸಮಸ್ಯೆ ಇರ್ತದೆ. ಅವಾಗ ಈ ಕೋಕೋ ಬೆಳೆ ಅತ್ಯುತ್ತಮವಾದ ಒಂದು ಪರ್ಯಾಯ ಬೆಳೆ ಅಂತೇಳಿ ಹೇಳಬಹುದು. ಆಮೇಲೆ ಈ ಕೋಕೋ ಬೆಳೆಯನ್ನ ನಾವು ಹಾಕಿದಾಗ 2-3 ವರ್ಷಗಳಲ್ಲಿ ಆ ಭೂಮಿಯ ಫಲವತ್ತತೆ ಸಂಪೂರ್ಣ ಬದಲಾವಣೆಗೊಳ್ಳುತ್ತದೆ. ಯಾಕೆಂದ್ರೆ ಪ್ರತಿ ಗಿಡದಿಂದ 10-12 ಕೆಜಿ ತ್ಯಾಜ್ಯ ಬರೋದ್ರಿಂದ ಆ ಮಣ್ಣಿನ ಒಂದು ಗುಣಧರ್ಮ ಬೇಗನೆ ಒಂದು 2-3 ವರ್ಷದಲ್ಲಿ ಬದಲಾವಣೆ ಆಗ್ತದೆ. ಆಮೇಲೆ ಅಂತರ ಬೆಳೆಯಾಗಿ ಇದನ್ನು ಬೆಳೆಯೋದ್ರಿಂದ ಕಳೆ ನಿಯಂತ್ರಣ ಮಾಡಬಹುದು. ಭೂಮಿಯಲ್ಲಿರ್ತಕ್ಕಂತ ಕೆಲವೊಂದು ವಿಷ ಅಂದ್ರೆ ಅಲ್ಯೂಮಿನಿಯಂ ಟಾಕ್ಸೈಡ್ಸ್ ಏನಿರ್ತದೆ ಅದನ್ನು ಕೂಡ ಈ ಕೋಕೋ ಬೆಳೆ ಹೀರಿಕೊಳ್ತದೆ. ಅದಕ್ಕಾಗಿ ಈ ಅಲ್ಯೂಮಿನಿಯಂ ಟಾಕ್ಸಿಸಿಟಿ ಎಲ್ಲಿರ್ತದೋ ಅಲ್ಲಿ ಕೋಕೋ ಬೆಳೆಯನ್ನ ಹಾಕಿ ಈ ಅಲ್ಯೂಮಿನಿಯಂ ಟಾಕ್ಸಿಸಿಟಿಯನ್ನ ತೆಗಿತಾರೆ. ಅದೇ ರೀತಿ ಇಲ್ಲೂ ಕೂಡ ಯಾವ್ದಾದ್ರೂ ನಮಗೆ ವಿಷ ಅಂತ ಅನಿಸಿದ್ರೆ ಅಲ್ಲಿ ಕೋಕೋ ಬೆಳೆಯನ್ನ ಹಾಕಿ ನಾವು ಟಾಕ್ಸಿಕ್ ಎಲಿಮೆಂಟ್ಸ್ ಅನ್ನ ತೆಗಿಲಿಕ್ಕೆ ಸಾಧ್ಯ ಇದೆ. ಮತ್ತೆ ನಿರಂತರವಾಗಿ ಗ್ರೌಂಡ್ ಕವರ್ ಇರೋದ್ರಿಂದ ನೆಲ ಸಂಪೂರ್ಣವಾಗಿ ನೆರಳಿನಿಂದ ಆವರಿಸಿಕೊಂಡೋದ್ರಿಂದ ತೇವಾಂಶ ಯಾವಾಗಲೂ ಕಾಪಾಡಿಕೊಳ್ಳುತ್ತದೆ. ಕೋಕೋ ಸಿಪ್ಪೆ ಏನಿದೆ ಬೀಜ ಚಾಕ್ಲೇಟ್ಗೆ ಉಪಯೋಗ ಆಗ್ತದೆ. ಸಿಪ್ಪೆಯನ್ನು ಏನ್ ಮಾಡ್ತಾರೆ ಪಶು ಆಹಾರವಾಗಿ ಬೆಳೆಸ್ತಾರೆ. ಇದನ್ನ ನಿಯಮಿತವಾಗಿ ಉಪಯೋಗಿಸಬೇಕು. ಮತ್ತೆ ಇದನ್ನು ಕೂಡ ನಾವು ಗಿಡಗಳಿಗೆ ಸಾವಯವ ಗೊಬ್ಬರವಾಗಿ ಕೂಡ ಬೆಳೆಸಬಹುದು. ಇದು ಅಲ್ಲದೆ ಈ ಕೋಕೋ ಬೆಳೆಯನ್ನ ಬೆಳೆಯೋದ್ರಿಂದ ನಮ್ಮ ವಿದೇಶ ವಿನಿಮಯ ಹೆಚ್ಚಾಗ್ತದೆ. ಯಾಕಂದ್ರೆ ಚಾಕ್ಲೇಟ್ ಬೇಡಿಕೆ ಇರೋದು ನಮ್ಮ ದೇಶದಕ್ಕಿಂತಲೂ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ, ಯುರೋಪ್, ಜಪಾನ್, ಜರ್ಮನಿ, ಫ್ರಾನ್ಸ್ ಅಂತ ದೇಶಗಳಲ್ಲಿ ಹೆಚ್ಚಿನ ಚಾಕ್ಲೇಟ್ ಅಂದ್ರೆ ಪ್ರತಿ ವರ್ಷ ಪ್ರತಿಯೊಬ್ಬ ಮನುಷ್ಯ ಸುಮಾರು 25-30 ಕೆಜಿ ಅಷ್ಟು ಚಾಕ್ಲೇಟ್ ತಿಂತಾರಲ್ಲಿ. ಆ ಒಂದು ದಿಶೆಯಲ್ಲಿ ಇದರಿಂದ ಹೆಚ್ಚಿನ ಒಂದು ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಒಂದು ದಿಶೆಯಲ್ಲಿ ತಾಳೆ ಬೆಳೆ ಅಥವಾ ನೆರಳಿರತಕ್ಕಂತ ಪ್ರದೇಶದಲ್ಲಿ ಮತ್ತು ನೀರು ನಿರಂತರವಾಗಿ ಇರತಕ್ಕಂತ ಪ್ರದೇಶದಲ್ಲಿ ನಮ್ಮ ಭಾಗಗಳಲ್ಲಿ ಇದನ್ನ ಬೆಳೀಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಇದನ್ನ ಈಗ ಒಂದು ಸಾಂಪ್ರದಾಯಿಕವಾಗಿ ನೋಡೋದಾದ್ರೆ ಸುಮಾರು 1,200-3,000 ಮಿಲಿಮೀಟರ್ ಮಳೆ ಇರತಕ್ಕಂತ ಪ್ರದೇಶಗಳಲ್ಲಿ ಮಾತ್ರ ಬೆಳಿಬೇಕು ಇದನ್ನ. ಅಂದ್ರೆ ಎಲ್ಲಿ ಹೆಚ್ಚು ಮಳೆ ಆಗ್ತದೋ ಅಲ್ಲಿ ಮಾತ್ರ ಬೆಳಿಬೇಕು. ಆದ್ರೆ ಈಗ ಬದಲಾವಣೆಯಾದ ವಾತಾವರಣದಲ್ಲಿ ಮತ್ತು ನೀರಿನ ಒಂದು ಲಭ್ಯತೆ ಇರುವುದರಿಂದ ಕಮಾಂಡ್ ಏರಿಯಾ, ಈಗ ನಮ್ಮ ಕೃಷ್ಣ ಇದೆ, ಘಟಪ್ರಭಾ ಇದೆ, ಈ ಒಂದು ಎಲ್ಲಾ ನೀರಿನ ಸೌಲಭ್ಯ ಇರೋದ್ರಿಂದ ತಾಳೆ ಬೆಳೆ ಬಂದಿದೆ. ಆ ತಾಳೆ ಬೆಳೆಯಲ್ಲಿ ಇದನ್ನ ಬೆಳೀಲಿಕ್ಕೆ ಸಾಧ್ಯ ಇದೆ. ತಾಳೆ ಬೆಳೆಯಲ್ಲಿ ಎಷ್ಟು ತೇವಾಂಶ ಹೇಗೆ ಅಂತಂದ್ರೆ, ಒಂದು ರೂಮ್ ಟೆಂಪರೇಚರ್ ಹೇಗಿರ್ತದೋ

ಒಣಗಿಸಿ ಖರೀದಿ ಕೇಂದ್ರಗಳಿಗೆ ತಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಬೆಂಬಲ ಬೆಲೆ ಯೋಜನೆಯ ಪ್ರಯೋಜನ ಪಡೆಯಬೇಕು. ಪ್ರತಿ ಕ್ವಿಂಟಾಲ್ಗೆ 8682 ರೂಪಾಯಿ ಹೆಸರುಕಾಳಿಗೆ ಮತ್ತು ಪ್ರತಿ ಕ್ವಿಂಟಾಲ್ಗೆ 7280 ರೂಪಾಯಿ ಸೂರ್ಯಕಾಂತಿಗೆ ಘೋಷಣೆ ಮಾಡಿದ್ದಾರೆ. ಈ ಒಂದು ಪ್ರಯೋಜನ ಪಡೆಯಬೇಕು. ಇನ್ನು 98 ದಿನಗಳ ಕಾಲಾವಕಾಶ ಇರುತ್ತೆ. ರೈತ ಬಾಂಧವರು ಹತ್ತಿರದಲ್ಲಿರತಕ್ಕಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಎಪಿಎಂಸಿಗಳಲ್ಲಿ ಭೇಟಿ ಮಾಡಿ ಉಪ ಅಥವಾ ಸಹಾಯಕ ನಿರ್ದೇಶಕರ ನಂಬರ್ಗಳನ್ನು ಪಡೆದು ಅವರನ್ನು ಕೂಡ ಸಂಪರ್ಕಿಸಬಹುದು. ಜೊತೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ ಮತ್ತು ಕೆಒಎಫ್ ಸಂಸ್ಥೆಗಳನ್ನು ಸಂಪರ್ಕಿಸಿ ಎಲ್ಲಿ ಎಲ್ಲಿ ಖರೀದಿ ಕೇಂದ್ರಗಳನ್ನು ತೆಗಿತಾ ಇದ್ದಾರೆ, ಹೋಬಳಿ ತಾಲೂಕು ತನ್ನ ಹಳ್ಳಿಗಳ ಗ್ರಾಮದಲ್ಲಿ ಆ ಒಂದು ಮಾಹಿತಿಯನ್ನು ಪಡೆದು ಉತ್ತಮವಾದ ಗುಣಮಟ್ಟದ ಉತ್ಪನ್ನಗಳನ್ನು ತಂದು ಸರ್ಕಾರದ ಯೋಜನೆಗೆ ಮಾರಿ ರೈತರು ಹೆಚ್ಚಿನ ಲಾಭ ಪಡೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದುವರೆಗೆ ಮಿನಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಮಲ್ಲಮ್ಮ ತ್ಯಾಗಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮನದೊಳ ನೆನೆವು ತಾನೋ ಬಂದೆವಮ್ಮಾಯ್ ಮನದೇಳು ಸಾಗಿ ಬಂತಮ್ಮ ಬಂದಿನಿಂದ ಸನ ಮಾಡಿ ನಾವು ಬಂದೆವಮ್ಮ ಮನದೇಳು ಸಾಗಿ ಬಂತಮ್ಮ ಭಕ್ತಿನಿಂದ ಸನ ಮಾಡಿ ನಾವು ಬಂದೆವಮ್ಮ ಬಂತಮ್ಮ ಭಕ್ತಿನಿಂದ ಸನ ಮಾಡಿ ನಾವು ಬಂದೆವಮ್ಮ ವಿಮಾನ ದೇವಳ ಸಾಗಿ ಬಂತಮ್ಮ ಭಕ್ತಿನಿಂದ ಸನ ಮಾಡಿ ನಾವು ಬಂದೆವಮ್ಮ ಗತರಗೆ ಪುರವಾಸ್ಯ ತಾಯಿ ಭಾಗಮ್ಮ ಮನದೊಳ ನೆನೆಯೋತ ನಾವು ಬಂದೆವಮ್ಮ ಮನದೊಳ ನೆನೆಯೋತ ಮನದೊಳ ನೆನೆವು ತಾನೋ ಬಂದೆವಮ್ಮ ಮನದೊಳ ನೆನೆವು ತಾನೋ ಬಂದೆವಮ್ಮ ಸಡಗರದಿಂದ ಮಡಗಳಾಟೋ ನಾವು ಬಂದೆವಮ್ಮ ಸಿಡಿ ಬಂಡೆ ಶರವಡೆ ಶರಣಂದೆವಮ್ಮ ಸಡಗರದಿಂದ ಮಡಗಳಾಟೋ ನಾವು ಬಂದೆವಮ್ಮ ಸಿಡಿ ಬಂಡೆ ಶರವಡೆ ಶರಣಂದೆವಮ್ಮ ಸಡಗರದಿಂದ ಮಡಗಳಾಟೆ ನಾವು ಬಂದೆವಮ್ಮ ಸಿಳಿ ಬಂಡೆಗೆ ಶರವಡೆ ಶರಣಂದೆವಮ್ಮ ಸಡಗರದಿಂದ ಮಡಗಳಾಟೆ ನಾವು ಬಂದೆವಮ್ಮ ಸಿಳಿ ಬಂಡೆಗೆ ಶರವಡೆ ಶರಣಂದೆವಮ್ಮ ಗತೊರೆಗೆ ಪುರವಾಸೆ ತಾಯಿ ಭಾಗಮ್ಮ ಮನದೊಳ ನೆನೆಯೋತ ನಾವು ಬಂದೆವಮ್ಮ ಮನದೊಳ ನೆನೆಯೋತ ನಾವು ಬಂದೆವಮ್ಮ ಮನದೊಳ ನೆನೆಯೋತ ನಾವು ಬಂದೆವಮ್ಮ ಮನದೊಳ ನೆನೆಯು ತಾನೋ ಬಂದೆವಮ್ಮ ಸುಳ್ಳಾಡೆ ಸಿಡಿಗಳ ನಡವಲದೇಳಮ್ಮ ಕರೆಯಾಡೆ ಸಿಡಿಗಳು ನಡುತ್ತಾ ಏಳಮ್ಮ ಸೊಳ್ಳೆ ಸಿಡಿಗಳ ನಡವಲದೇಳಮ್ಮ ಕರೆಯಾಡೆ ಸಿಡಿಗಳು ನಡುತ್ತಾ ಏಳಮ್ಮ ಸುಳ್ಳಾಡೆ ಸಿಡಿಗಳು ನಡವಲದೇಳಮ್ಮ ಕರೆಯಾಡೆ ಸಿಡಿಗಳು ನಡುತ್ತಾವೇಳಮ್ಮ ಸುಳ್ಳಾಡೆ ಸಿಡಿಗಳು ನಡವಲದೇಳಮ್ಮ ಕರೆಯಾಡೆ ಸಿಡಿಗಳು ನಡುತ್ತಾವೇಳಮ್ಮ ಗತೊರೆಗೆ ಪುರವಾಸ್ಯ ತಾಯಿ ಭಾಗಮ್ಮ ಮನದೊಳ ನೆನೆಯೋತ ನಾವು ಬಂದೆವಮ್ಮ ಮನದೊಳ ನೆನೆಯೋತ ನಾವು ಬಂದೆವಮ್ಮ ಮನದೊಳ ನೆನೆಯೋತ ನಾವು ಬಂದೆವಮ್ಮ ಮನದೊಳ ನೆನೆಯು ತಾನ ಬಂದೆವಮ್ಮ ಉಡಿಯಲ್ಲಿ ಕೊರ ಕಟ್ಟೆ ಸಿಡಿ ಆಡುವರಮ್ಮ ಕೈಲಾಸ ಜನರೆಲ್ಲ ಕೊಡಿಯಲ್ಲಿ ಪಡರು ಕಟ್ಟಿ ಸಿಡಿಯಾಡುವರಮ್ಮ ಕೈಲಾಸ ಜನರೆಲ್ಲ ನೋಡಿದರಮ್ಮ ಉಡಿಯಲ್ಲಿ ಪಡರು ಕಟ್ಟಿ ಸಿಡಿಯಾಡುವರಮ್ಮ ಕೈಲಾಸ ಜನರೆಲ್ಲ ನೋಡಿದರಮ್ಮ ಗತ್ತರಿಗೆ ಪುರವಾಸ ತಾಯಿ ಬಾಗಮ್ಮ ಮನದೊಳ ನೆನೆಯೋ ತಾನ ಬಂದೇವಮ್ಮ ಮನದೊಳ ನೆನೆಯೋ ತಾನ ಬಂದೇವಮ್ಮ ಮನದೊಳ ನೆನೆಯೋ ತಾನ ಬಂದೇವಮ್ಮ ಮನದೊಳ ನೆನೆಯೋ ತಾನ ಬಂದೇವಮ್ಮ ಬಾಗ ಮಗ ನೆನದಾರೆ ಪಾಪ ಪರಿಹಾರ ಬಾಗ ಮಗ ನೆನದಾರೆ ಕರಣಿ ಕೈಲಾಸ ಬಾಗ ಮಗ ನೆನದಾರೆ ಪಾಪ ಪರಿಹಾರ ಬಾಗ ಮಗ ನೆನದಾರೆ ಕರಣಿ ಕೈಲಾಸ ಬಾಗ ಮಗ ನೆನೆದಾರೆ ಪಾಪ ಪರಿಹಾರ ಕೈಲಾಸ ಬಾಗ ಮಗ ನೆನೆದಾರೆ ಪಾಪ ಪರಿವಾರ ಬಾಗ ಮಗ ನೆನೆದಾರೆ ಕರುಣೆ ಕೈಲಾಸ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ. ಮಗಳಿಗೆ ಕೊಡಬೇಕಾದ ಮನಿತಾನಿರುವೇಕೆ ಮನಿತಾನಿರುವೇಕೆ ಹೊಲ ಮನೆಯತ್ತ ಬಂಡೆ ಮನೆ ಮುಂದಿರುವೇಕೈ ಹೊಲ ಮನೆಯತ್ತ ಬಂಡೆ ಮನೆ ಮುಂದಿರುವೇಕೈ ಹೊಲ ಮನೆಯತ್ತ ಬಂಡೆ ಮನೆ ಮುಂದಿರುವೇಕೈ ಹೊಲ ಮನೆಯತ್ತ ಬಂಡೆ ಮನೆ ಮುಂದಿರುವೇಕೈ ಹೊಲ ಮನೆಯತ್ತ ಬಂಡೆ ಮನೆ ಮುಂದಿರುವೇಕೆ ಮನೆ ಮುಂದಿರುವೇಕೆ ಒಕ್ಕಲತನ ಮಾಡಲಾಕ ಬಾವ ಇರುವೇಕೈ ಒಕ್ಕಲತನ ಮಾಡಲಾಕ ಬಾವ ಇರುವೇಕೈ ಒಕ್ಕಲತನ ಮಾಡಲಾಕ ಬಾವ ಇರುವೇಕೈ ಒಕ್ಕಲತನ ಮಾಡಲಾಕ ಬಾವ ಇರುವೇಕೈ ಒಕ್ಕಲತನ ಮಾಡಲಾಕ ಬಾವ ಇರುವೇಕೆ ಬಾವ ಇರುವೇಕೈ ದನ ಕರ ಕೈಲಾಕ ಮೈದಾನ ಇರುವೇಕೈ ದನ ಕರ ಕೈಲಾಕ ಮೈದಾನ ಇರುವೇಕೈ ದನ ಕರ ಕೈಲಾಕ ಮೈದಾನ ಇರುವೇಕೈ ದನ ಕರ ಕೈಲಾಕ ಮೈದಾನ ಇರುವೇಕೈ ದನ ಕರ ಕೈಲಾಕ ಮೈದಾನ ಇರುವೇಕೆ ಮೈದಾನ ಇರುವೇಕೈ ಹಾಲಾಯನ ಮಾಡಲಾಕ ನೆಗೆಯಾಣಿರುವೇಕೈ ಹಾಲಾಯನ ಮಾಡಲಾಕ ನೆಗೆಯಾಣಿರುವೇಕೈ ಹಾಲಾಯನ ಮಾಡಲಾಕ ನೆಗೆಯಾಣಿರುವೇಕೈ ಹಾಲಾಯನ ಮಾಡಲಾಕ ನೆಗೆಯಾಣಿರುವೇಕೈ ಹಾಲಾಯನ ಮಾಡಲಾಕ ನೆಗೆಯಾಣಿರುವೇಕೆ ನೆಗೆಯಾಣಿರುವೇಕೈ ಹಾಲ ಮೊಸರ ಒಣವದಕ ಮಕ್ಕಳಿರುವೇಕೈ ಹಾಲ ಮೊಸರ ಒಣವದಕ ಮಕ್ಕಳಿರುವೇಕೈ ಹಾಲಾಯನ ಒಣವದಕ ಮಕ್ಕಳಿರುವೇಕೈ ಹಾಲ ಮಸರವದಕ ಮಕ್ಕಳಿರುವೇಕೈ ಹಾಲ ಮೊಸರ ಒಣವದಕ ಮಕ್ಕಳಿರುವೇಕೆ ಮಕ್ಕಳಿರುವೇಕೈ ಹೆರೆ ತಾನ ಮಾಡಲಾಕ ಮಾವ ಇರುವೇಕೈ ಹೆರೆ ತಾನ ಮಾಡಲಾಕ ಮಾವ ಇರುವೇಕೈ ಹೆರೆ ತಾನ ಮಾಡಲಾಕ ಮಾವ ಇರುವೇಕೈ ಹೆರೆ ತಾನ ಮಾಡಲಾಕ ಮಾವ ಇರುವೇಕೈ ಹೆರೆ ತಾನ ಮಾಡಲಾಕ ಮಾವ ಇರುವೇಕೆ ಮಾವ ಇರುವೇಕೈ ಅಪ್ಪ ತಪ್ಪ ಕೇಳವದಕ ಅತ್ಯಮಿರುವೇಕೈ ಅಪ್ಪ ತಪ್ಪ ಕೇಳವದಕ ಅತ್ಯಮಿರುವೇಕೈ ಅಪ್ಪ ತಪ್ಪ ಕೇಳಲಾಕ ಇದುವರೆಗೆ